ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ವೇಳೆ 6:51. ಕೃಷಿ ರಂಗ ಕಾರ್ಯಕ್ರಮ ಕೇಳುತ್ತಿರುವ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗದಲ್ಲಿ ನೀವು ಕೇಳಲಿದ್ದೀರಿ ಮಾನ್ವಿ ತಾಲೂಕಿನ ಕಾತರ್ಕಿ ಗ್ರಾಮದ ಚನ್ನಬಸವಗೌಡ ಅವರ ಅಂಜೂರ ಬೇಸಾಯದ ಅನುಭವಗಳನ್ನು ಕೇಳಲಿದ್ದೀರಿ. ನಂತರ ರಾಮಸಮುದ್ರದ ಪುಟ್ಟ ಮಲ್ಲೇಶ್ಗೌಡ ಹಾಗೂ ಸಂಗಡಿಗರಿಂದ ಗೊರವರ ಪದಗಳು. ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಲಿದ್ದೀರಿ. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಡಿ ಮಹಿಳಾ ಕಾಯಕೋತ್ಸವ ಅಭಿಯಾನ. ಮಹಿಳೆಯರಿಗಾಗಿ ತೋಟಗಾರಿಕೆ, ರೇಷ್ಮೆ, ಅಣಬೆ ಬೇಸಾಯ, ಎರೆಹುಳು ಗೊಬ್ಬರ ತಯಾರಿಕೆ ಮುಂತಾದ ಕಾಮಗಾರಿಗಳ ಅನುಷ್ಠಾನಕ್ಕೆ ನೆರವು. ಮಹಿಳೆಯರಿಗೆ ಸಮಾನ ಅವಕಾಶ, ಸಮಾನ ಕೂಲಿ, ದಿನಕ್ಕೆ 289 ರೂಪಾಯಿಗಳು. ಉದ್ಯೋಗ ಖಾತ್ರಿ ಯೋಜನೆಯಡಿ ಕೆಲಸಕ್ಕಾಗಿ ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-252-6666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಈಗ ಕೇಳಿ ಮಾನ್ವಿ ತಾಲೂಕಿನ ಕಾತರ್ಕಿ ಗ್ರಾಮದ ಚನ್ನಬಸವಗೌಡ ಅವರ ಅಂಜೂರ ಬೇಸಾಯದ ಅನುಭವಗಳನ್ನು. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ನಮ್ಮ ಕಿಸಾನ್ ವಾಣಿ ರೈತರು ಕಾತರ್ಕಿ ಗ್ರಾಮದ ಚನ್ನಬಸವಗೌಡ ಕಾತರ್ಕಿಯವರು. ಇವರು ಪ್ರಗತಿಪರ ರೈತರು. ಮೂಲತಃ ಇವರ ತಂದೆಯವರು ಮಹಾಲಿಂಗಪ್ಪ ಗೌಡ ಅಂತೇಳಿ ಸಾಕಷ್ಟು ಸಾವಯವ ರೀತಿ ಒಳಗಾಯಿತು. ಸಾಗುವಾಣಿ ಬೆಳೆದ್ರ ಮುಖಾಂತರ ಸಾಕಷ್ಟು ಒಳ್ಳೆಯ ಒಂದು ಪ್ರಗತಿಪರ ರೈತರು, ಜೊತೆಗೆ ತಿಳುವಳಿಕೆ ಹೊಂದಿದಂಥ ರೈತರು. ಈಗ ಚನ್ನಬಸವಗೌಡರು ಇತ್ತೀಚೆಗೆ 15 ಎಕರೆ ಈ ಅಂಜೂರನ್ನು ಹಾಕಿದ್ದಾರೆ. ಅಂಜೂರು